ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಈಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಂಬಿಕಾ ಪರಕಜ್ಜೆಯವರ ಜೇನು ಕೃಷಿಯ ಅನುಭವ ಕುರಿತು ಸಂದರ್ಶನ, ಆರೋಗ್ಯ ಮಾಹಿತಿ, ಬಳಿಕ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಧಾರಣೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಹೈನುಗಾರರೇ, ನಿರಂತರ ಕಳೆದ 25 ವರ್ಷಗಳಿಂದ ಉತ್ತಮ ಹೈನುಗಾರರ ಸೇವೆಯಲ್ಲಿರುವ ಅನನ್ಯ ಫೀಡ್ಸ್ ಹುಬ್ಬಳ್ಳಿ ಅವರ ಚೆಂಡೆ ಬ್ರ್ಯಾಂಡಿನ ಪಶುವಾಹಾರ ತನ್ನ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ 50 ಕೆಜಿ ಹಾಗೂ 60 ಕೆಜಿ ತೂಕದ ಚೀಲದಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಉಚಿತವಾಗಿ ನೀಡುತ್ತಿದೆ. ಯಾವುದೇ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸದೇ ತಯಾರಿಸುವ ಏಕೈಕ ಉತ್ಕೃಷ್ಟ ಪಶುವಾಹಾರ ಅನನ್ಯ ಪಶುವಾಹಾರ. ಇಂದೇ ನಿಮ್ಮ ಹತ್ತಿರದ ವಿತರಕರಿಂದ ಚೆಂಡೆ ಬ್ರ್ಯಾಂಡಿನ ಅನನ್ಯ ಪಶು ಆಹಾರವನ್ನೇ ಕೇಳಿ ಪಡೆಯಿರಿ. ವಂದೇ ಗೋಮಾತರಂ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಅಂಬಿಕಾ ಪರಕಜ್ಜೆ ಅವರ ಜೇನು ಕೃಷಿಯ ಅನುಭವ ಕುರಿತು ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಅಂಬಿಕಾ ಪರಕ್ಕಜೆ. ವಿಟ್ಲದ ಸಮೀಪದ ಕೊಡುಂಗಾಯಿ ಅಲ್ಲಿ ಮನೆ ಇರುವಂಥದ್ದು ಅವರದ್ದು. ಮುಖ್ಯವಾಗಿ ಹಳ್ಳಿಯ ಒಂದು ವಾತಾವರಣದಲ್ಲಿ ಅವರದೇ ಆದಂಥ ಅಡಿಕೆ, ತೆಂಗು, ಗೇರು, ವೆನಿಲ್ಲಾ, ಬಾಳೆ ಇಂತಹದಂತಹ ಮಿಶ್ರ ಬೆಳೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಇವತ್ತು ನಾವು ಮಾತಾಡಿಸ್ತಾ ಇರುವಂಥದ್ದು ಅವರ ಜೇನು ಕೃಷಿಯ ಬಗ್ಗೆ. ಸುಮಾರು 1.5 ದಶಕದಿಂದ ಅವರು ಈ ಜೇನು ಕೃಷಿಯಲ್ಲಿದ್ದಾರೆ. ಈ ಜೇನು ಕೃಷಿಯ ಅದರ ಸುಖ ದುಃಖಗಳನ್ನು ಅವರ ಹತ್ರ ಮಾತಾಡೋಣ. ನಮಸ್ಕಾರ ಅಂಬಿಕಾ ಅವರೇ. ನಮಸ್ತೆ ಸರ್. ಈಗ ಮೊದಲು ಎಲ್ಲ ಸಾಮಾನ್ಯವಾಗಿ ಹಳ್ಳಿಯ ಮನೆಗಳಲ್ಲೆಲ್ಲ ಈ ಜೇನು ಕೃಷಿ ಅಂಥದ್ದು ಎಲ್ಲರ ಮನೆಯಲ್ಲೂ ಇರ್ತಾ ಇತ್ತು. ಕೆಲವು ವರ್ಷಗಳಿಂದ ಅದು ತುಂಬ ಕಡಿಮೆ ಆಗಿದೆ. ಸುಮಾರು ಎಷ್ಟು ವರ್ಷಗಳಿಂದ ನೀವು ಈ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀರಿ, ನಿರಂತರವಾಗಿ ಮಾಡ್ತಾ ಇದ್ದೀರಾ, ಹೇಗೆ ಅದು? ಸಾಧಾರಣ 2008 ಇಸವಿಯಿಂದ ನಾವು ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿದ್ದು. ಅವಾಗಿಂದ ನನಗೆ ಜೇನು ಕೃಷಿ, ಚಿಕ್ಕಂದಿನಲ್ಲಿರುವಾಗ ಜೇನು ಇತ್ತು ಮನೆಯಲ್ಲೆಲ್ಲ, ಅವಾಗ ಅದರ ಹತ್ತಿರ ಹೋಗಿ ಗೊತ್ತುಂಟಷ್ಟೇ ಹೊರತು ಅದರ ಕೃಷಿಯ ಬಗ್ಗೆ ಅನುಭವ ಇರಲಿಲ್ಲ. 2008 ನಾವು ಕೃಷಿ ಭೂಮಿ ಮಾಡಿದೇವಲ್ಲ, ಅವಾಗಿಂದ ವಾದ್ಯಕೋಡಿ ಶ್ಯಾಮ್ ಭಟ್ ಅಂತ ಹೇಳಿ ದಕ್ಷಿಣ ಕನ್ನಡ ಇದರಲ್ಲಿ ಜೇನು ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ರಿಲೇಷನ್ನೇ. ಅವರು ನಮ್ಮ ಮನೆಗೆ ಬಂದಿರುವಾಗ ನನಗೆ ಪ್ರೋತ್ಸಾಹ ಕೊಟ್ಟರು, ನಿಮಗೆ ಇಲ್ಲಿ ಜೇನು ಕೃಷಿ ಮಾಡ್ಬೋದು, ನಾನು ನಿಮಗೆ ಟ್ರೈನಿಂಗ್ ಕೊಡ್ತೇನೆ ಅಂತ. ಹಾಗೆ ನನಗೆ ಆಗ್ಬಹುದು ಅಂತ ಅನಿಸಿತ್ತು. ಹಾಗೆ ಅವರು ನನಗೆ ಟ್ರೈನಿಂಗಿಗೆ ಕರೆದ್ರು. ಹಾಗೆ ಅಲ್ಲಿಂದ ನಾನು ಒಂದು ಪೆಟ್ಟಿಗೆಯನ್ನು ಇಟ್ಟುಕೊಂಡು ಸಾಕ್ಲಿಕ್ಕೆ ಶುರು ಮಾಡಿದೆ. ಮೊದಲಿಗೆ ಪ್ರಾರಂಭ ಮಾಡುವಾಗ ಇದನ್ನು ನಿಮಗೆ ಜೇನನ್ನೆಲ್ಲ ಹಿಡಿದುಕೊಟ್ಟದ್ದು ಯಾರದು? ಅದೇ ಶ್ಯಾಮ್ ಭಟ್ರೆ ನನಗೆ ಒಂದು ಪೆಟ್ಟಿಗೆಯಲ್ಲಿ ಒಕ್ಕಲು ಸಮೇತ ನನಗೆ ಕೊಟ್ಟರು. ಅದರ ಅನುಭವ ಹೇಗೆ? ನೀವು ಹೇಳಿದ್ರೆ ತರಬೇತಿ ಆಗಿತ್ತು ನಿಮಗೆ ಅಂತ ಹೇಳಿ. ಹೌದು, ತರಬೇತಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಹಾಗೆ ಒಂದು ಅಷ್ಟು ಜನರಿಗೆ ತರಬೇತಿ ಆದ್ದ, ತರಬೇತಿಯಲ್ಲಿ ಏನೆಲ್ಲ ಹೇಳಿಕೊಟ್ರು ಹೇಗೆ? ಹೌದು, ತರಬೇತಿಗೆ ತುಂಬಾ ಜನರು ಬರ್ತಿದ್ರು. ಅಲ್ಲಿ ಶುರುವಿನ ದಿವಸ ಥಿಯರಿ ಕ್ಲಾಸ್, ಥಿಯರಿಯಲ್ಲಿ ಶುರುವಿಗೆ ಜೇನು ಪೆಟ್ಟಿಗೆಯ ಪರಿಚಯ, ಜೇನು ಪೆಟ್ಟಿಗೆ ಒಳಗಿರುವ ಹುಳಗಳ ಪರಿಚಯ, ಇದು ಯಾವ ರೀತಿಯ ಹುಳಗಳೆಲ್ಲ ಪೆಟ್ಟಿಗೆಯಲ್ಲಿ ಇರ್ತವೆ, ಅದರ ಕಾಲಗಳುಂಟು, ಜೇನಿನ ಕಾಲ ಯಾವುದು, ಅಭಾವ ಕಾಲ, ಅದನ್ನು ಪಾರ್ಟಿಷನ್ ಮಾಡುವ ಕಾಲ ಯಾವುದು, ಅದನ್ನೆಲ್ಲ ಶುರುವಿಗೆ ಪೆಟ್ಟಿಗೆಯ ಪರಿಚಯ ಮಾಡಿಕೊಡ್ತಾರೆ. ಪೆಟ್ಟಿಗೆ ಪರಿಚಯ ಆದಮೇಲೆ ಜೇನು ಹುಳಗಳ ಪರಿಚಯ ಮಾಡಿಕೊಡ್ತಾರೆ, ಮತ್ತೆ ಅದನ್ನು ಯಾವ ಯಾವ ಟೈಮಲ್ಲಿ ಯಾವ ನೋಡಿಕೊಳ್ಳುವ ಕ್ರಮ ಹೇಗೆ ಅಂತ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಆ ರೀತಿ ಶುರು ಮಾಡಿ ಒಂದು ಪೆಟ್ಟಿಗೆಯನ್ನು ತಂದೆ. ಈ ಒಂದು ಪೆಟ್ಟಿಗೆಯನ್ನು ಅವರೇ ಕೊಟ್ಟರು. ಹೌದು. ಇದರ ಒಂದು ಆರೈಕೆ ನಿಮ್ಮ ಥಿಯರಿಯಲ್ಲಿ ಕಲ್ತ ಹಾಗೆ ಇತ್ತ ಹೇಗೆ? ಹೌದು, ಅದರ ಹಾಗೆ ಇತ್ತು, ಥಿಯರಿಯಲ್ಲಿ ಕಲ್ತ ಹಾಗೆ ನೀವು ಮಾಡಿ. ಹೌದು, ಮರ ದಿವಸ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಇನ್ನೂ ಸಹ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡ್ವಿ ನಾವು. ಹಾಗೆ ಅದರ ಪ್ರಕಾರ ನಾನು ಮನೆಯಲ್ಲಿ ಕಾಲಕಾಲಕ್ಕೆ ಅದನ್ನು ಮಾಡ್ತಾ ಬಂದೆ. ಎಷ್ಟು ಪೆಟ್ಟಿಗೆ ಇದೆ ನಿಮ್ಮ ಹತ್ರ ಇವಾಗ? ನನ್ನ ಹತ್ರ 15 ಒಕ್ಕಲ್ ಇದೆ. 15 ಒಕ್ಕಲ್ ಇದೆ. ಈಗ ಮುಖ್ಯವಾಗಿ ಈಗ ಕೆಲವೆಲ್ಲ ಥಿಯರಿಯ ವಿಷಯಗಳನ್ನು ಹೇಳಿದ್ರಿ, ಬೇರೆ ಬೇರೆ ರೀತಿಯ ಜೇನಿನ ಹುಳಗಳಿರ್ತವೆ ಅಂತ. ಸಾಮಾನ್ಯವಾಗಿ ಈ ನಮ್ಮ ಈ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಯಾವ ತರದ ಹುಳಗಳೆಲ್ಲ ಸಿಗ್ತವೆ? ಒಂದು ತುಡುವೆ ಜೇನು, ಇನ್ನೊಂದು ಮೊಜಂಟಿ ಅಥವಾ ನುಸುರಿ ಅಥವಾ ಮಿಸ್ರಿ ಜೇನು ಅಂತ ಹೇಳ್ತಾರೆ, ಇನ್ನೊಂದು ಕೋಲು ಜೇನು, ಇನ್ನೊಂದು ಹೆಜ್ಜೇನು. ಈ 4 ತರದ ಜೇನುಗಳು ನಮಗೆ ನಮ್ಮ ಪ್ರಕೃತಿಯಲ್ಲಿ ಸಿಗ್ತದೆ. ನಾವು ಸಾಕುವುದು ಒಂದು ಮೊಜಂಟಿ, ಅದನ್ನು ನಾನು ಅಷ್ಟಾಗಿ ಸಾಕ್ಲಿಕ್ಕೆ ಶುರು ಮಾಡಲಿಲ್ಲ, ಉಂಟು ನಮ್ಮ ಪಕ್ಕದಲ್ಲಿ. ನಾನು ತುಡುವೆ ಜೇನಿನಲ್ಲಿ ಆಸಕ್ತಿ ವಹಿಸಿ ಅದನ್ನು ಸಾಕ್ಲಿಕ್ಕೆ ಶುರು ಮಾಡಿದೆ. ಬಹುಶಃ ಮೊಜಂಟಿ ಜೇನನ್ನ ಪೆಟ್ಟಿಗೆಯಲ್ಲಿ ಸ್ವಲ್ಪ ಸಾಕುವುದು ಕಡಿಮೆ. ಹೌದು, ಅದು ಮಾಡ್ತಾರೆ, ಅದರ ಕೆಲಸಕ್ಕೆ ನಂಗೆ ಟೈಮ್ ಅಷ್ಟು ಸಾಕಾಗುವುದಿಲ್ಲ. ಈಗ ಮೊಜಂಟಿ ಜೇನು ಅಂತ ಹೇಳಿದ್ರೆ ಅದು ಬಹುಶಃ ಈ ವೈದ್ಯಕೀಯ. ಹೌದು, ಅದಕ್ಕೆ ತುಂಬಾ ಇದು ಔಷಧೀಯ ಗುಣ ತುಂಬಾ ಉಂಟು ಅದರಲ್ಲಿ. ಆದರೆ ಅದು ಜೇನು ಹೆಚ್ಚು ಸಿಗುವುದಿಲ್ಲ, ಬರೀ ಕಡಿಮೆ ಕಡಿಮೆ. ಈಗ ನೀವು ಮಾಡ್ತಾ ಇರುವಂತಹ ಒಂದು ಜೇನಿನ ವ್ಯವಸಾಯದ ಬಗ್ಗೆ ಹೇಳುದಿದ್ರೆ, ನೀವು ಯಾವ ರೀತಿಯಲ್ಲಿ ಈ ಜೇನು ಸಾಕುವಂಥದ್ದು? ಅದರಲ್ಲಿ 2 ತರದ ಪೆಟ್ಟಿಗೆಗಳಿದೆ, ಒಂದು 8 ಚೌಕಟ್ಟಿಂದು, ಇನ್ನೊಂದು 6 ಚೌಕಟ್ಟಿಂದು. 2 ರೀತಿಯ ಪೆಟ್ಟಿಗೆಗಳು ನನ್ನಲ್ಲಿ ಇದೆ. ಶುರುವಿಗೆ 8 ಸ್ಟಾರ್ಟ್ ಮಾಡಿ, ನಾನು 8 ಚೌಕಟ್ಟಿನ ಪೆಟ್ಟಿಗೆಯಲ್ಲಿ ತೊಡಗಿಸಿಕೊಂಡೆ. ಸಾಧಾರಣ ಅಕ್ಟೋಬರ್ ನವಂಬರ್ ಕೊನೆಗೆ ನಾವು ಒಕ್ಕಲನ್ನು ತಂದು ನಮ್ಮಲ್ಲಿ ಇಡುವ ಕ್ರಮ. ಅಲ್ಲಿಂದ ನವಂಬರ್ ಡಿಸೆಂಬರ್ ಅಲ್ಲಿ ಅದನ್ನು ವಿಂಗಡಣೆ ಮಾಡ್ತೇವೆ. ಅದರಲ್ಲಿ ತುಂಬಾ ಗಂಡು ನೊಣಗಳ ಉತ್ಪತ್ತಿ ಆಗ್ತದೆ. ಆ ಟೈಮಲ್ಲಿ ನೋಡಿಕೊಂಡು ನಾವು ಇನ್ನೊಂದು ಖಾಲಿ ಪೆಟ್ಟಿಗೆಯನ್ನು ತಂದು, ಇದರಿಂದ 8 ಫ್ರೇಮ್ ಇಂದರಲ್ಲಿ 4 ಫ್ರೇಮ್ ಅನ್ನು ಇನ್ನೊಂದು ಪೆಟ್ಟಿಗೆಗೆ ಇಟ್ಟು, ಈ ಪೆಟ್ಟಿಗೆಯಿಂದ ಸಾಧಾರಣ ಒಂದು 500 ದೂರದಲ್ಲಿ ಅದನ್ನು ತಕೊಂಡೋಗಿ ಇಡ್ತೇವೆ. ಆ ಪ್ರಾರಂಭದ ಹಂತದಲ್ಲಿ ನಮಗೆ ರಾಣಿ ಹುಳವನ್ನು ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಷ್ಟು ಪ್ರಾಕ್ಟೀಸ್ ಇರಲಿಲ್ಲ. ಈಗ ಆಗ್ತದೆ, ರಾಣಿ ಹುಳ ಯಾವ್ದ್ರಲ್ಲಿ ಉಂಟು ರಾಣಿ. ಈಗ ಮುಖ್ಯವಾಗಿ ಇಲ್ಲಿ ಒಂದು ಪ್ರಶ್ನೆ, ರಾಣಿ ಹುಳವನ್ನು ಗುರುತಿಸುವುದು ಹೇಗೆ? ರಾಣಿ ಹುಳ ಬಾಕಿ ಹುಳಗಳಿಂದ ಸ್ವಲ್ಪ ಉದ್ದ, ತಲೆಗೆ ಒಂದು ಸ್ವಲ್ಪ ಹೆಲ್ಮೆಟ್ ಇಟ್ಟ ತರ ಇರ್ತದೆ ಅದರ ತಲೆ. ಅದರ ಬೆನ್ನಿನ ಭಾಗ ಸ್ವಲ್ಪ ಉದ್ದ ಇರ್ತದೆ, ರೆಕ್ಕೆ ಸ್ವಲ್ಪ ಗಿಡ್ಡ ಬಾಕಿ ಹುಳಗಳಿಗಿಂತ. ಅದು ಸಾಮಾನ್ಯವಾಗಿ ಅದರಲ್ಲಿ ಕೊಡುವಂತಹ ಒಂದು ಡಿಸ್ಕ್ರಿಪ್ಷನ್ ಅಥವಾ ವಿವರಣೆ. ಆದರೆ ಈ 1000 ಹುಳ ಇರುವಾಗ ಇದರಲ್ಲಿ ನಿಮಗೆ ರಾಣಿ ಕಾಣ್ಲಿಕ್ಕೆ ಸಿಗ್ತದೆ ಹೇಗೆ? ಸ್ವಲ್ಪ ಸೂಕ್ಷ್ಮವಾಗಿ ಹುಡುಕಿದ್ರೆ ರಾಣಿ ಖಂಡಿತವಾಗಿಯೂ ಸಿಗ್ತದೆ. ಅದು ಈ ಖಾಲಿ ಸೆಲ್ಲಿನ ಒಳಗಡೆಗೆ ಮೊಟ್ಟೆ ಇಡ್ತಾ ಇರ್ತದೆ. ದಿವಸದಲ್ಲಿ ಅದಕ್ಕೆ 1-1.5 ಸಾವಿರ ಮೊಟ್ಟೆಗಳನ್ನು ಅದು ಇಡ್ತಾ ಇರ್ತದೆ. ಹಾಗೆ ಖಾಲಿ ಸೆಲ್ ಇರುವಲ್ಲಿ ಅದು ಅದರ ಮೊಟ್ಟೆ ಇಡುವ ಕೆಲಸ ಮಾಡ್ತಾ ಇರ್ತದೆ. ಆವಾಗ ನಮಗೆ ಪಕ್ಕನೆ ಮತ್ತೆ ರಾಣಿ ಸೆಲ್ ಇರುವ ಏರಿಯಲ್ಲಿ ಸ್ವಲ್ಪ ಹುಳಗಳು ಒಂಥರ ನೃತ್ಯ ಮಾಡುವ ಟೈಪಲ್ಲಿ ಇರ್ತವೆ, ಒಂಥರ ಚುರುಕ್ಕಾಗಿ ಚುರುಕ್ಕಾಗಿ ಅವರ ರಾಣಿಗಳಿಗೆ ಪ್ರೊಟೆಕ್ಷನ್ ಕೊಡುವ ಒಂದು ಇದರಲ್ಲಿ ಅವುಗಳು ಇರ್ತವೆ. ಆ ನೃತ್ಯ ಮಾಡುವ ಇದರಲ್ಲಿ ಖಂಡಿತ ಇದರಲ್ಲೇ ರಾಣಿ ಇರ್ತದೆ ಅಂತ ನಾವು ಸ್ವಲ್ಪ ಹುಡುಕಾಡಿದ್ರೆ ನಮಗೆ ಸಿಗ್ತದೆ. ಈಗ ನೀವು ಹೇಳಿದ್ರಿ ನವೆಂಬರ್ ಡಿಸೆಂಬರ್ ಅಲ್ಲಿ ಅದನ್ನ ಸಪರೇಟ್ ಮಾಡಬೇಕು, ಎರಡು ತುಂಡಾಗಿ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಒಂದೇ ರಾಣಿ ಇರ್ತದ ಹೇಗೆ? ಈಗ ನಮಗೆ ಡಿವೈಡ್ ಮಾಡುವಾಗ ಯಾವ್ದ್ರಲ್ಲಿ ರಾಣಿ ಉಂಟು ಯಾವ್ದ್ರಲ್ಲಿ ರಾಣಿ ಇಲ್ಲ ಅಂತ ನೋಡ್ಲಿಕ್ಕೆ ಅನುಭವ ಇಲ್ಲ. ನಾವು ಸೀತ ನಾಲ್ಕು ತೆಗೆದು ಆ ಚದರಲ್ಲಿ ಇಡ್ತೇವೆ, ಮತ್ತೆ ಒಂದು ನಾಲ್ಕೈದು ದಿವಸ ಕಳೆದು ಎರಡು ಪೆಟ್ಟಿಗೆಯನ್ನು ನೋಡ್ಬೇಕು. ನೋಡುವಾಗ ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಅದರ ಚೌಕಟ್ಟಿನ ಕೆಳಭಾಗದಲ್ಲಿ ಕ್ಯಾಪ್ಸೂಲ್ ಟೈಪ್ ಮಾತ್ರೆ ಟೈಪ್ ಕೆಳಗೆ ರಾಣಿ ಕಣ ತಯಾರಾಗಿರ್ತದೆ. ಅದು ನಾಲ್ಕು ಚೌಕಟ್ಟಿನಲ್ಲೂ ಇರ್ತದೆ. ನಮಗೆ ಒಂದು ಪೆಟ್ಟಿಗೆಗೆ ಒಂದೇ ರಾಣಿ ಬೇಕಾದದ್ದು. ನಾವು ಈ ರಾಣಿ ಕಣಗಳನ್ನು ಲೆಕ್ಕದಿಂದ ಹೆಚ್ಚಿರುವುದನ್ನು ಚಿವಿಟಿ ತೆಗಿಬೇಕು. ಒಂದು ಅಥವಾ ಒಂದು ಬೆಳೆದ ಮೊಟ್ಟೆ ಮತ್ತು ಇನ್ನೊಂದು ಸ್ವಲ್ಪ ಎಳತ್ತು ಆದ ಮೊಟ್ಟೆಯನ್ನು ಅದರಲ್ಲಿ ಇಡ್ತೇವೆ. ಬಾಕಿ ಇರುವುದನ್ನು ನಾವು ಚಿವಿಟಿ ತೆಗಿಬೇಕು. ಇಲ್ಲದಿದ್ದರೆ ಪ್ರಜಾಸಂಖ್ಯೆ ಜಾಸ್ತಿ ಇರುವ ಕಾಲೋನಿಯಲ್ಲಿ ಅವುಗಳು ಒಂದು ರಾಣಿ ನಾಳೆ ಹೊರಗೆ ಬಂದ ತಕ್ಷಣ ಇದರಲ್ಲಿ ಇನ್ನೂ ಸಹ ಪ್ರಜಾಸಂಖ್ಯೆ ಇದೆ, ಇಲ್ಲಿ ಜಾಸ್ತಿ ಬೇಡ ಅಂತ ಹೇಳಿ ಒಂದಿಷ್ಟು ಹುಳಗಳನ್ನು ತೆಕ್ಕೊಂಡು ಆ ಬಂದ ರಾಣಿ ಅದರಿಂದ ಪರಾರಿ ಆಗ್ತದೆ. ಹಾಗೆ ನಾವು ನೋಡ್ತಾ ಇರಬೇಕು ಪ್ರಜಾಸಂಖ್ಯೆ ಹೇಗೆ ಉಂಟದ್ರಲ್ಲಿ ಅಂತ. ಹಾಗೆ ಜಾಸ್ತಿ ಇರುವ ಸೆಲ್ಲನ್ನು ನಾವು ಚಿವುಟು ತೆಗೆದ್ರೆ ಒಂದು ರಾಣಿ ಉಳಿತದೆ ಅದರಲ್ಲಿ. ಅದು ಸಾಧಾರಣ ಹೊರಗೆ ಬರಲಿಕ್ಕೆ 8, 9 or 11 ದಿವಸ ಒಳಗೆ ಆ ಮೊಟ್ಟೆ ಒಡೆದು ಹೊರಗೆ ಬರ್ತದೆ ರಾಣಿ. ಹೊರಗೆ ಬಂದು ಅದು ಒಂದು 4-5 ದಿವಸ ಕನ್ಯಾವಸ್ಥೆಯಲ್ಲೇ ಪೆಟ್ಟಿಗೆ ಒಳಗೆ ಸುತ್ತಾಡ್ತಾ ಇರ್ತದೆ. ಮತ್ತೆ ಅದು ಸಂಜೆ ಹೊತ್ತಿನಲ್ಲಿ ಆಕಾಶದಲ್ಲಿ ಮೇಟಾಗುವಂಥದ್ದು ಈ ರಾಣಿ ಹುಳ. ಅದಕ್ಕೆ ಬೇಕಾದಷ್ಟು ಗಂಡು ಹುಳುಗಳನ್ನು ಆಯ್ಕೆ ಮಾಡಿಕೊಂಡು ಅದು ಆಕಾಶಕ್ಕೆ ಹೋಗಿ ಅಲ್ಲಿ ಅದಕ್ಕೆ ತೃಪ್ತಿಯಾಗುವಷ್ಟು ಗಂಡು ನೊಣಗಳೊಟ್ಟಿಗೆ ಮೇಟಾಗಿ ಅದು ಗೂಡಿಗೆ ವಾಪಸ್ ಬರ್ತದೆ. ಮೇಟಾದ ಗಂಡು ನೊಣಗಳು ಅಲ್ಲಿಯೇ ಸತ್ತು ಕೆಳಗೆ ಬೀಳ್ತದೆ. ಹಾಗೆ ಮೇಟಾಗಿ ಬಂದು ಒಂದು 4 ದಿವಸದ ನಂತರ ಅದು ಸಂಸಾರ ಅಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಈಗ ನೀವು ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಇದನ್ನು ಪಾಲು ಮಾಡಿ ಆಗುವಾಗ ಇದು ಮೊಟ್ಟೆ ಇಡ್ಲಿಕ್ಕೆ ಬಹುಶಃ ಜನವರಿಯಲ್ಲಿ ಪ್ರಾರಂಭ ಮಾಡಬಹುದು. ಹೌದು. ಸುಮಾರು ಎಷ್ಟು ಕಾಲ ಇದು ಮೊಟ್ಟೆ ಇಡ್ತದೆ? ಅದು ಜೀವಮಾನದಲ್ಲಿ ಈ ರಾಣಿ ಹುಳ ಒಂದೇ ಸಲ ಮೇಟಾಗುವಂತದ್ದು, ಮತ್ತೆ ಯಾವಾಗ್ಲೂ ಅದು ಪೆಟ್ಟಿಗೆಯನ್ನು ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ. ಹೋಗುದಂದ್ರೆ ಒಕ್ಕಲು ತಕೊಂಡು ಪರಾರಿ ಆಗ್ಲಿಕ್ಕೆ ಹೋಗುದಷ್ಟೇ ಹೊರತು ಬಾಕಿ ಅದು ಅದರ ಜೀವಿತಾವಧಿಯಲ್ಲಿ ಪೆಟ್ಟಿಗೆ ಒಳಗಡೆ ಮೊಟ್ಟೆ ಇಡ್ತಾ ಇರ್ತದೆ. ಈಗ ಈ ರಾಣಿ ಪರಾರಿ ಆಗ್ಲಿಕ್ಕೆ ಹೋಗ್ತದೆ ಅಂತ ನೀವು ಹೇಳಿದ್ರಿ, ಅದಕ್ಕೆ ಕಾರಣಗಳೇನಿರ್ತವೆ? ಒಂದ ಶತ್ರುಗಳ ಕಾಟ, ಒಂದ ಆಹಾರದ ಅಭಾವ ಇರ್ಬೇಕು. ಇಲ್ಲದಿದ್ರೆ ಪರಿಸರದಲ್ಲಿ ಅವುಗಳಿಗೆ ಬೇಕಾದಷ್ಟು ಆಹಾರಗಳ ಕೊರತೆ ಇದ್ರೆ ಅಲ್ಲಿಂದ ಅವುಗಳು ಬೇರೆ ಕಡೆಗೆ ವಲಸೆ ಹೋಗ್ತವೆ. ಆಗ ಇದ್ದ ಹುಳುಗಳನ್ನು ತಗೊಂಡೇ ಹೋಗ್ತದ? ಇರುವ ಹುಳುಗಳನ್ನು ತಕೊಂಡೇ ಹೋಗುದು. ಈಗ ಇದರ ಆರೈಕೆಯ ಬಗ್ಗೆ ಹೇಳಿದ್ರೆ, ಈಗ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿತು, ಆಗ ಏನ್ ಮಾಡ್ಬೇಕು ನಾವು ಮುಂದೆ? ಮುಂದೆ ನಾವು 4 ಇಟ್ಟಿದ್ದೇವಲ್ಲ ಆ ಪೆಟ್ಟಿಗೆಗೆ, ಅಲ್ಲಿ 8 ಬೇಕಲ್ಲ. ಬಾಕಿ ಒಂದೊಂದೇ ಫ್ರೇಮ್ಗಳಿಗೆ 1 inch ಕೃತಕದ ಮಯಣದ ಹಾಳೆಯನ್ನು ಅದಕ್ಕೆ ಅಂಟಿಸಿ ಅದಕ್ಕೆ ಇಡಬೇಕು. ಅದು 5th ಫ್ರೇಮ್ ಶುರು ಮಾಡ್ತದೆ. 5th ಫ್ರೇಮ್ ಸಾಧಾರಣ ಅರ್ಧ ಮುಗಿಸುವಾಗ 6th ಫ್ರೇಮಿಗೆ ಮಯಣದ ಹಾಳೆ ಅಂಟಿಸಿ ಕೊಡಬೇಕು. ಹಾಗೆ 8 ಭರ್ತಿ ಮಾಡಬೇಕು. 8 ಭರ್ತಿ ಆದ ಮೇಲೆ ನಾವು ಸಾಧಾರಣ ಅದು ಫೆಬ್ರವರಿ 10 ಎಲ್ಲ ಆಗ್ತದೆ ಆ ಟೈಮ್ ಬರುವಾಗ, ಆವಾಗ ಮೇಲಕ್ಕೆ ಜೇನು ಕೋಣೆಯನ್ನು ಕೊಡಬೇಕು. ಅಷ್ಟು ಸಮಯ ನೀವು ಮೇಲಕ್ಕೆ ಜೇನು ಕೋಣೆ ಕೊಡ್ಲಿಕ್ಕಿಲ್ಲ? ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಪೆಟ್ಟಿಗೆಯ ತುಂಡಿ ಇರ್ತದೆ, ಅದರಲ್ಲಿ ಈಗ 8 ಫ್ರೇಮ್ಗಳಿರ್ತವೆ, ಅದರ ಮೇಲೆ ಒಂದು ಮುಚ್ಚುವಂಥದ್ದು ಇರ್ತದೆ, ಮುಚ್ಚಳ ಇರ್ತದೆ. ಆಮೇಲೆ ನೀವು ಅದಕ್ಕೆ ಒಂದು ಜೇನು ಕೋಣೆಯನ್ನು ಕೊಡ್ತೀರಿ, ಆಗ ಏನು ಆಗ್ತಾ ಇರ್ತದೆ ಅಲ್ಲಿ? ಈಗ ಜೇನು ಕೋಣೆಗೆ ನಾವು ಕೃತಕ ಹಾಳೆಯನ್ನು ಇಟ್ಟು ಕೊಡಬಹುದು. ಕೃತಕ ಹಾಳೆ ಮಯಣದ ಹಾಳೆ ಸಿಗ್ತದಲ್ಲ, ಅದನ್ನು ಇಟ್ಟು ಕೊಟ್ರೆ ಅವುಗಳನ್ನು ಅದನ್ನು ಉಬ್ಬಿಸೋದು ಸ್ವಲ್ಪ ನಿಧಾನ. ಅದಕ್ಕೆ ನಾವು ಕೆಳಗಡೆ ಒಂದು 8 ಒಂದು ಬದಿಯ ಚೌಕಟ್ಟಲ್ಲಿ ಅದು ಯಾವಾಗಲೂ ಜೇನಿಗೆ ಅಂತಲೇ ಇಟ್ಟುಕೊಳ್ತದೆ. ಅದು ಫಿಕ್ಸೆಡ್ ಡೆಪಾಸಿಟ್ ಆಗಿ ಕೆಳಗೆ ಇರುವುದನ್ನು ನಾವು ತೆಗೆದು ಹೊರಗೆ ತೆಗೆದು ಅದನ್ನು ಕಟ್ ಮಾಡಿ ಒಂದ ಬಾಳೆನಾರಿನಲ್ಲಿ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಅದನ್ನು 1 inch ದಪ್ಪಕ್ಕೆ ಕಟ್ ಮಾಡಿ ಮೇಲಿನ ಚೌಕಟ್ಟಿಗೆ ಕೆಳಭಾಗಕ್ಕೆ ಕೊಡ್ತೇವೆ, ಚೌಕಟ್ಟಿನ ಕೆಳಭಾಗಕ್ಕೆ ಇಟ್ಟು ಕೊಡ್ತೇವೆ. ಕೆಳಗೆ ಖಾಲಿ ಆಯ್ತಲ್ಲ ಒಂದು, ಅದಕ್ಕೆ ಪುನಃ 1 inch ಮಯಣದ ಹಾಳೆಯನ್ನು ಅಂಟಿಸಿ ಒಳಗೆ ಇಡ್ತೇವೆ. ಅದು ಅದನ್ನು ಹೊಸತ್ತು ಚೌಕಟ್ಟು ತಯಾರು ಮಾಡ್ತದೆ. ಈ ನಾವು ಕೊಟ್ಟ ಮೇಲಿನ ಜೇನು ಕೋಣೆಗೆ ಕೊಟ್ಟ ಇದನ್ನು ಅವುಗಳು ಹುತ್ತದ ಟೈಪ್ ಎಬ್ಬಿಸಿ ಮೇಲಕ್ಕೆ ಜಾಯಿಂಟ್ ಮಾಡಿ ಅದರಲ್ಲಿ ಜೇನು ತುಂಬಿಸಲಿಕ್ಕೆ ಶುರು ಮಾಡ್ತದೆ. ಈಗ ಹಾಳೆ ಕೊಡದಿದ್ರೆ ಅದಾಗಿಯೇ ಹಾಳೆ ಮಾಡ್ತದ ಇಲ್ವಾ? ಅದಾಗಿಯೇ ಹಾಳೆ ಮಾಡ್ತದೆ, ಆದ್ರೆ ಅದು ಸ್ವಲ್ಪ ಓರೆ ಕೋರೆಯಾಗಿ ಕಟ್ತದೆ. ಆವಾಗ ನಮಗೆ ನಾಡಿದ್ದು ಜೇನು ತೆಗೀಲಿಕ್ಕೆ ಆಗುವಾಗ ಒಂದಕ್ಕೊಂದು ಅಂಟಿಕೊಂಡು ಅದನ್ನು ನಮಗೆ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಮೆಷಿನ್ಗೆ ಕೊಡ್ಲಿಕ್ಕೂ ಸಹ ನಾವು ಜೇನು ತೆಗೆಯುವುದು ಇದು ಮೆಷಿನ್ ಅಲ್ಲಿ ಅಲ್ವಾ, ಆ ಮಿಷನ್ ಇದರ ಒಳಗೆ ಇಡುವಾಗ ಅದು ನಮಗೆ ಅಲ್ಲಿ ಅಡಚಣೆ ಉಂಟಾಗ್ತದೆ. ನಾವೇ ಹೀಗೆ ಕೊಟ್ಟು ಬಿಟ್ಟರೆ ಅದು ನೇರವಾಗಿ ಕಟ್ತದೆ, ನಮಗೆ ಅದನ್ನು ತೆಗೆಯುವ ಟೈಮಲ್ಲಿ ಈಸಿ ಆಗ್ತದೆ. ಅದು ಸರಿ. ಈಗ ನೀವು ಅದರಲ್ಲಿ ಒಂದು ಜೇನು ಕೋಣೆಯನ್ನ ಕೊಟ್ರಿ, ಅದರಲ್ಲಿ ಎಷ್ಟು ಫ್ರೇಮ್ಗಳನ್ನ ಇಡ್ತೀರಿ? ಅದನ್ನು 8-7 ಸಹ ಇಡಬಹುದು. 7 ಇಟ್ಟರೆ ಸ್ವಲ್ಪ ದಪ್ಪಕ್ಕೆ ಸಿಗ್ತದೆ ನಮಗೆ. 8 ಸಹ 8 ಅದರ ಲೆಕ್ಕ 8. 7 ಸಹ ಇಟ್ಟರೆ ಅವನು ಸ್ವಲ್ಪ ಏರಿಯನ್ನು ದಪ್ಪಕ್ಕೆ ಮಾಡಿ ನಮಗೆ 8 ಇರುವುದರಿಂದ 7 ಹೆಚ್ಚು ಜೇನು ಸಿಗ್ತದೆ ನನ್ನ ಅನುಭವ ಪ್ರಕಾರ. ಹಾಗೆ ಅದರಲ್ಲಿ ಪ್ರಜಾಸಂಖ್ಯೆ ಜಾಸ್ತಿ ಇರುವಾಗ ಅವುಗಳು ಆ 8 ಮಾಡಿ ಇನ್ನೂ ಜೇನು ಮಾಡಲಿಕ್ಕೆ ಅವುಗಳಿಗೆ ಅದರಲ್ಲಿ ಜಾಗ ಅಲ್ಲ ಅಂತ ಮೇಲೆ ಪೆಟ್ಟಿಗೆಯ ಮುಚ್ಚಳದಲ್ಲಿ ಹೋಗ್ತವೆ, ಹೋಗಿ ಅಲ್ಲಿ ಏರಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆವಾಗ ನಾವು ಅದಕ್ಕೆ ಇನ್ನೊಂದು ಜೇನು ಕೋಣೆಯನ್ನು ಕೊಡಬೇಕಾಗ್ತದೆ. ಅದರಲ್ಲಿ ಎಷ್ಟು ಇಷ್ಟೇ 7 ಇಡಬಹುದು, 8 ಇಡಬಹುದು. ಸಾಮಾನ್ಯ ಇದು ಎರಡು ಕೂಡ ತುಂಬಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ಫೆಬ್ರವರಿ ಸಾಧಾರಣ ಕೊನೆಯ ಹಂತದಲ್ಲಿ ಜೇನು ಕಾಲ ಸ್ಟಾರ್ಟ್ ಆಗ್ತದೆ. ಹಾಗೆ ಅದನ್ನು ತಂದು ನಾವು ಜೇನು ಮೆಷಿನ್ ಅಲ್ಲಿ ನಾವು ತೆಗೆಯೋದು. ಮೊದಲೆಲ್ಲ ಮೆಷಿನ್ ಇರಲಿಲ್ಲ, ಕೈಯಲ್ಲಿ ಅದನ್ನು ಹಿಂಡಿ ತೆಗೆಯೋದು. ಹಿಂಡಿ ತೆಗೆದ್ರೆ ಅಲ್ಲಿ ನಮಗೆ ಏರಿ ನಷ್ಟ ಆಯ್ತು, ಪುನಃ ಅವುಗಳಿಗೆ ಏರಿಯನ್ನು ಉಬ್ಬಿಸಲಿಕ್ಕೆ ಅಷ್ಟು ಸಮಯ ಬೇಕು. ಆವಾಗ ನಮಗೆ ಜೇನು ಸಿಗುವುದು ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಈಗ ಮೆಷಿನ್ ಬಂದಿದೆ. ಜೇನು ಪರಿಪಕ್ವ ಜೇನು ಆಗಬೇಕಾದ್ರೆ ಅದು ಫುಲ್ ಅದನ್ನು ಕವರ್ ಮಾಡ್ತದೆ, ಅದರ ಕ್ಯಾಪ್ ಎಲ್ಲ ಕ್ಲೋಸ್ ಆಗಬೇಕು. ಮತ್ತೆ ನಾವು ಅದನ್ನು ತೆಕ್ಕೊಂಡೋಗಿ ಮೇಲಿನ ಲೇಯರ್ ಅನ್ನು ತೆಳುವಾಗಿ ಚೂರಿಯಲ್ಲಿ ಕೆತ್ತಿ ಮೆಷಿನಿಗೆ ಹಾಕಿ ಅದನ್ನು ತಿರುಗಿಸಿ ಪುನಃ ಅದೇ ಚೌಕಟ್ಟನ್ನು ತಂದು ಈ ಪೆಟ್ಟಿಗೆಗೆ ಕೊಡುವಂತಹದ್ದು. ಹಾಗೆ ಕೊಟ್ಟು ಪುನಃ 15-20 ದಿವಸದೊಳಗೆ ಹೊರಗೆ ಪರಿಸರದಲ್ಲಿ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಕ್ಕಿದ್ರೆ 15-20 ದಿವಸದಲ್ಲಿ ಪುನಃ ಜೇನು ತುಂಬುತ್ತದೆ. ಪುನಃ ನಾವು ಅದನ್ನು ಅದೇ ಥರ ಮಾಡುದು ಕೊಡುದು. ಅಂದರೆ ಇದು 1-22 ತನಕ ನಾವು ಫೆಬ್ರವರಿ ಎಂಡಿನಿಂದ 21 ತನಕ ಹೀಗೆ 15-20 ದಿವಸಕ್ಕೊಮ್ಮೆ ನಮಗೆ ಜೇನು ತೆಗಿಲಿಕ್ಕೆ ಸಿಗ್ತದೆ. ಈಗ ಇಡೀ ವರ್ಷದಲ್ಲಿ ನಿಮಗೆ ಎಷ್ಟು ಸಲ ಜೇನು ತೆಗಿಲಿಕ್ಕೆ ಆಗ್ತದೆ? ಅದೇ ಫೆಬ್ರವರಿಯಿಂದ ಸ್ಟಾರ್ಟ್ ಆದರೆ ಮೇ ತನಕ ನಮಗೆ ಸಾಧಾರಣ ಒಂದು 7-8 ಸಲ ಬಾರಿ ಸಿಗ್ತದೆ. ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಜೇನಿನ ಪ್ರಮಾಣ ಒಂದು ಸಲ ಎಷ್ಟು? ಅದೇ 8 ಫ್ರೇಮಿನ ಚೌಕಟ್ಟು ಫುಲ್ ದಪ್ಪವಾಗಿ ಅವರು ಮಾಡಿತ್ತು ಅಂತಂದ್ರೆ ಸಾಧಾರಣ ಒಮ್ಮೆ ನಮಗೆ ಜೇನು ತೆಗೆಯುವ 2 kg ಜೇನ ಸಿಗ್ತದೆ. 1.5 ನಿಘಂಟೆ ಒಳ್ಳೆ ರೀತಿಯಲ್ಲಿ ಅವುಗಳಿಗೆ ಹೊರಗಿಂದ ಕಲೆಕ್ಷನ್ಗೆ ಸಿಕ್ಕಿದ್ರೆ 2 kg ಸಿಕ್ಕೇ ಸಿಗ್ತದೆ ಒಂದು ಜೇನು ಕೋಣೆಯಲ್ಲಿ. ಈಗ ಜೇನಿನ ನಿರ್ವಹಣೆ ಅಂತ ಹೇಳಿದ್ರೆ ಫೆಬ್ರವರಿಯಿಂದ ಮೇ ಜೂನ್ ವರೆಗೆ ನೀವು ಅದನ್ನು ತೆಗಿತೀರಿ. ಆಮೇಲೆ ಮಳೆಗಾಲದಲ್ಲಿ ಯಾವ ಥರ ಅದು? ಲಾಸ್ಟಿಗೆ ಮೇ ಎಂಡಿಗೆ ಜೇನು ತೆಗೆದಾದ್ಮೇಲೆ ನಾವು ಆ ಜೇನು ಕೋಣೆಯನ್ನು ಒಮ್ಮೆ ಅದಕ್ಕೆ ತಂದು ಇಡ್ತೇವೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಜೇನು ಉಳಿತದಲ್ಲ, ಅದನ್ನೆಲ್ಲ ಅವುಗಳು ನೆಕ್ಕಿ ಕ್ಲೀನ್ ಮಾಡಿದ ತಕ್ಷಣ ನಾವು ಜೇನು ಕೋಣೆಯನ್ನು ತೆಗೆದಿಡಬೇಕು. ಬರೀ ಮೇಲಿನ ಮುಚ್ಚಳ ಮಾತ್ರ ಹಾಕಿ ಜೇನು ಕೋಣೆಯನ್ನು ಇಡಬೇಕು. ಸಾಧಾರಣ ಜುಲೈ 15 ನಂತರ ಅದರ ಒಳಗೆ ಸಂಸಾರ ಕೋಣೆಯಲ್ಲಿ ಅವುಗಳಿಗೆ ಅಂತ ಸಂಗ್ರಹಿಸಿಟ್ಟ ಜೇನು ಖಾಲಿ ಆಗ್ತದೆ. ಆವಾಗ ನಾವು ಕೃತಕ ಆಹಾರವನ್ನು ಕೊಡಲಿಕ್ಕೆ ಶುರು ಮಾಡಬೇಕು. ಕೃತಕ ಆಹಾರ ಅಂದರೆ ಸಕ್ಕರೆ ಪಾಕ, 1:1 ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಅದು ತುಂಬ ನೀರಾಗ್ತದೆ, ಅವುಗಳಿಗೆ ಅದನ್ನು ದಪ್ಪ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಅವರು ಸಂಗ್ರಹಿಸಿಟ್ಟ ಆಹಾರ ಸ್ವಲ್ಪ ಬೇಗ ಖರ್ಚಾಗ್ತದೆ ಅದನ್ನು ಅವರಿಗೆ ಆ ಪ್ರೋಸೆಸ್ಸಿಗೆ ತರಲಿಕ್ಕೆ. ಅದಕ್ಕೆ ನಾನು ಸಾಧಾರಣ 1 ಗ್ಲಾಸ್ ಸಕ್ಕರೆಗೆ 3/4 ಗ್ಲಾಸ್ ನೀರು ಹಾಕಿ ಸ್ವಲ್ಪ ದಪ್ಪಕ್ಕೆ ತಗೊಳ್ತೇನೆ. ಅದನ್ನು ಒಂದು ಬೌಲಿನಲ್ಲಿ ಇದು ನಮ್ಮ ಸಂಸಾರ ಕೋಣೆಯ ಚೌಕಟ್ಟಿನ ಮೇಲೆ ಬೌಲ್ನಲ್ಲಿ ಹಾಕಿ ಅದು ಅದಕ್ಕೆ ಸ್ವಲ್ಪ ತೆಂಗಿನ ನಾರ ಏನಾದರೂ ಮುಳುಗಿಸಿ ಇಡಬೇಕು, ಅಥವಾ ಏನಾದರೂ ಕಡ್ಡಿಗಳು. ಇಲ್ಲದಿದ್ದರೆ ಜೇನು ಹುಣಗಳು ಅದನ್ನು ಕುಡಿಲಿಕ್ಕೆ ಬರುವಾಗ ಅವುಗಳು ಅದರ ಒಳಗೆ ಬಿದ್ದು ಸಾಯ್ತದೆ. ಈ ನಾರಿನ ಇಟ್ಟರೆ ಆ ನಾರಿನ ಮೂಲಕ ಅದು ಬಂದು ಅದನ್ನು ಆರಾಮದಲ್ಲಿ ಹೀರಿ ಹೋಗ್ತದೆ. ಹಾಗೆ ಒಂದು 12 ದಿವಸಕ್ಕೊಮ್ಮೆ ನಾವು ಆಹಾರವನ್ನು ಕೊಡ್ತಾ ಇರಬೇಕಾಗ್ತದೆ. ಎಲ್ಲಿವರೆಗೆ ಇದು? ಸಾಧಾರಣ ಅಕ್ಟೋಬರ್ ತನಕ ಮಳೆಗಾಲ ಮಳೆ ಹೊರಗಿಂದ ಅವುಗಳಿಗೆ ಪರಾಗಾಲ ಸಿಗುವ ತನಕ ನಾವು ಕೊಡಬೇಕಾಗ್ತದೆ. ಅಥವಾ ಈ ಕಮರ್ಷಿಯಲ್ ಆಗಿ ಮಾಡುವವರು ಏನು ಮಾಡ್ತಾರೆ ಅಂದರೆ ಬೇಗನೆ ಡಿವೈಡ್ ಮಾಡಿ ಕಾಲೋನಿಯನ್ನು ಸೇಲ್ ಮಾಡಲಿಕ್ಕೆ ರೆಡಿ ಆಗಬೇಕಿದ್ರೆ ನಾವು ಕೊಡ್ತಾ ಇದ್ದರೆ ಅಲ್ಲಿ ಅಡಿಯಲ್ಲಿ ಬೇಗ ಗಂಡು ನೊಣ ಉತ್ಪತ್ತಿಯಾಗಿ ನಮಗೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಒಕ್ಕಲು ತಯಾರಾಗ್ತದೆ. ಮತ್ತು ಸೆಪ್ಟೆಂಬರು ಅಂದಾಜಿಗೆ ನಾವು ಅಡಿ ಇದರಲ್ಲಿ ಕೆಲವು ಚೌಕಟ್ಟುಗಳು ಹಳತ್ತಾಗಿರ್ತವೆ, ಕಪ್ಪು ಕಲರಿಗೆ ಬಂದಿರ್ತದೆ. ಆ ಟೈಮಲ್ಲಿ ನಾವು ಆ ಅಡಿಯಿಂದ ಕಪ್ಪಾದ ಏರಿಗಳನ್ನು ತೆಗೆದು ಹೊಸ ಏರಿ ತಯಾರಾಗಲಿಕ್ಕೆ ಪುನಃ ಒಂದೊಂದೇ ಎಲ್ಲ ಒಟ್ಟಿಗೆ ತೆಗಿಬಾರದು. ಫಸ್ಟಿಗೆ ಒಂದು ತೆಗೆಯೋದು, ಅದಕ್ಕೊಂದು ಇಂಚಿನ ಮೇಣದ ಹಾಳೆ ಅಂಟಿಸಿ ಕೊಡುವುದು, ಆ ಚೌಕಟ್ಟು ಫುಲ್ ಆಗಲಿಕ್ಕೆ ಆಗುವಾಗ ಇನ್ನೊಂದು ಹಳತಾದದನ್ನು ತೆಗೆಯೋದು. ಈ ರೀತಿ ಬದಲಾವಣೆ ಮಾಡ್ತಾ ಬಂದ ಕೂಡಲೇ ಅವುಗಳು ನಾವು ಈ ಆಹಾರ ಕೊಡ್ತಾ ಇರ್ತೇವಲ್ಲ ಅವಳಿಗೆ, ಅಲ್ಲಿ ಪ್ರಜಾಸಂಖ್ಯೆಯು ಜಾಸ್ತಿ ಆಗ್ತದೆ. ಹೊಸ ಹೊಸ ಏರಿ ತಯಾರಾದ ಕೂಡಲೇ ಅವುಗಳು ಬಹಳ ಖುಷಿಯಿಂದ ರಾಣಿ ಮೊಟ್ಟೆ ಇಡ್ತದೆ. ಮಳೆಗಾಲದಲ್ಲಿ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮೊಟ್ಟೆ ಇಡ್ತದೆ, ಯಾಕಂದರೆ ಅವುಗಳಿಗೆ ಆಹಾರದ ಅಭಾವ ಹೊರಗೆ ಇರ್ತದೆ, ಮತ್ತು ಪೆಟ್ಟಿಗೆಯ ಇದನ್ನು ಕಾಪಾಡಿಕೊಳ್ಬೇಕಲ್ಲ ಅವುಗಳಿಗೆ, ಅದಕ್ಕೆ ಹಾಗೆ ಮಾಡ್ತವೆ ಅವುಗಳು. ಈಗ ಜೇನಿನ ಬಗ್ಗೆ ಹೇಳುವುದಾದರೆ ನೀವು ಹೇಳಿದ್ರಿ ತುಡುವೆ ಜೇನನ್ನು ನೀವು ಸಾಕ್ತಾ ಇದ್ದೀರಿ, ಈ ಸಿಗುವಂತಹ ಎಲ್ಲ ಪೆಟ್ಟಿಗೆಯ ನೊಣಗಳು ಒಂದೇ ತರದ ಅಥವಾ ಬೇರೆ ಬೇರೆ ತರದ ನೊಣಗಳು ಇರ್ತವ ಇದರಲ್ಲೂ ಕೂಡ? ಇದರಲ್ಲಿ ಕೂಡ ಬೇರೆ ಬೇರೆ ತರ ಇರ್ತದೆ. ಕೆಲವು ಸ್ವಲ್ಪ ಕಪ್ಪು ಜಾತಿ, ಕೆಲವು ಸ್ವಲ್ಪ ಹಳದಿ ಜಾತಿ, ಕೆಲವು ಸ್ವಲ್ಪ ಚಿಕ್ಕ ಜಾತಿ, ಸ್ವಲ್ಪ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕ ಇರ್ತದೆ. ಇದರಲ್ಲಿ ಏನಾದರೂ ವ್ಯತ್ಯಾಸಗಳುಂಟ? ಕೆಲವು ಸ್ವಲ್ಪ ಹಳದಿ ಕಲರ್ ಇದ್ದವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ, ಸ್ವಲ್ಪ ಕಪ್ಪು ಜಾತಿಯದಾದರೆ ಸ್ವಲ್ಪ ಕೋಪ ಶಾಂತ, ಅಷ್ಟು ಪಕ್ಕನೆ ಅಟ್ಯಾಕ್ ಮಾಡ್ಲಿಕ್ಕೆಲ್ಲ ಬರಲ್ಲ ಅವು, ಅಷ್ಟು ಕೋಪ ಬರಲ್ಲ. ಹಾಗೆ ಜೇನು ಮಾಡುವ ಒಂದು ಕ್ವಾಂಟಿಟಿ ಅಥವಾ ಎಷ್ಟು ಜೇನು ಮಾಡುತ್ತದೆ ಅನ್ನೋದ್ರಲ್ಲಿ ಈ ಜಾತಿಯಲ್ಲಿ ವ್ಯತ್ಯಾಸ ಹೆಚ್ಚುಂಟ? ಅದು ನಾವು ನೋಡಬೇಕು, ಆ ಜೇನು ಬರುವ ಕಾಲದಲ್ಲಿ ಯಾವ ಪೆಟ್ಟಿಗೆಯಲ್ಲಿ ಫಾಸ್ಟ್ ಆಗಿ ನಮಗೆ ಜೇನು ಸಂಗ್ರಹ ಆಗ್ತದೆ ಅಂತ ನೋಡಿಕೊಂಡು ಮುಂದೆ ನಾವು ಅಭಿವೃದ್ಧಿ ಮಾಡುವ ಕಾಲದಲ್ಲಿ ಅಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದರೆ ನಮಗೆ ಜಾಸ್ತಿ ಜೇನು ಸಂಗ್ರಹ ಆಗ್ತದೆ. ಈಗ ಜೇನನ್ನು ನೀವು ಪೆಟ್ಟಿಗೆಯಿಂದ ಮೆಷಿನ್ ಮೂಲಕ ತೆಗೆದ್ರಿ, ತೆಗೆದ ಮೇಲೆ ಏನು ಮಾಡ್ತೀರಿ? ತೆಗೆದ ಮೇಲೆ ಅದನ್ನು ಎರಡು ರೀತಿಯಲ್ಲಿ ಪ್ರೋಸೆಸ್ ಮಾಡ್ತೇವೆ. ಒಂದು ಇದು ನಾವು ತೆಗೆಯುವಾಗ ಒಂದು ಬಿಳಿ ಬಟ್ಟೆಯನ್ನು ಇಡ್ತೇವಲ್ಲ, ಅದರಲ್ಲಿ ಏನಾದರೂ ಮೈಣದ ಅಂಶ ಕಸ ಏನಾದರೂ ಇದ್ದರೆ ಅದು ಎಲ್ಲ ಆ ಬಟ್ಟೆಯಲ್ಲಿ ಉಳಿತದೆ, ಅಡಿಯಲ್ಲಿ ಜೇನು ಇರ್ತದೆ. ಅದನ್ನು ಈಗ ಗಾಜಿನ ಇಲ್ಲ, ನಾನು ಮತ್ತೆ ಪುನಃ ಹೀಗೆ ಟ್ರೈನಿಂಗಿಗೆ ಹೋಗುವಾಗ ನಾನು ಕೇಳಿಕೊಂಡೆ ಯಾಕೆ ಹಾಗಾಯಿತು ಅಂತ. ಆಗ ಅವರು ತಿಳಿಸಿದ್ದು ಅದನ್ನು ಪ್ರೋಸೆಸ್ ಮಾಡಬೇಕು, ತೆಗೆದ ತಕ್ಷಣ ಹಾಗೆ ಬಾಟ್ಲಲ್ಲಿ ಹಾಕಿ ಇಡುವ ಕ್ರಮ ಇಲ್ಲ, ಅದರಲ್ಲಿ ಮಾಯಿಶ್ಚರ್ ಇರ್ತದೆ ಅಂತ. ಇನ್ನೊಂದು ಪ್ರೋಸೆಸ್ ಮಾಡುವ ವಿಧಾನ ಅಂತ ಹೇಳಿದರೆ ದೊಡ್ಡ ಪಾತ್ರೆಯಲ್ಲಿ ನೀರು ಇಡೋದು ಕುದಿಲಿಕ್ಕೆ, ಅದರ ಒಳಗಡೆ ಒಂದು ಮರದ ಹಲಗೆಯ ಅಥವಾ ಈ ಸ್ಟೀಲು ಕಾಲುಗಳೆಲ್ಲ ಬರ್ತದಲ್ಲ ಅದನ್ನು ಇಡು, ಅದರ ಮೇಲೆ ಇಲ್ಲಿ ಈ ಜೇನು ಪಾತ್ರೆಯನ್ನು ಇಡುವುದು. ಸಾಧಾರಣ ಒಂದು 50°C ನೀರು ಬಿಸಿ ಆಗುವಾಗ ಈ ಜೇನು ಪಾತ್ರೆಯನ್ನು ಅದರಲ್ಲಿ ಇಡುವುದು, ಅದನ್ನು ಚೆನ್ನಾಗಿ ಕದಡುವುದು, ಮತ್ತೆ ಅಲ್ಲಿಗೆ ಆಫ್ ಮಾಡಿ ಇಡೋದು. ಒಂದು 20 ನಿಮಿಷ ಹಾಗೆ ಮಾಡ್ತೇವೆ ನಾವು, ಕದಡಿ ಮತ್ತೆ ಅದನ್ನು ಹಾಗೆ ಆಫ್ ಮಾಡಿ ಆರಲಿಕ್ಕೆ ಬಿಡ್ತೇವೆ. ಆವಾಗ ಅದರಲ್ಲಿ ಏನಾದರೂ ಮೈಣದ ಅಂಶ ಮಾಯಿಶ್ಚರ ಹೋಗ್ತದೆ, ಆವಿಯಾಗಿ ಹೋಗ್ತದೆ, ಮೈಣದ ಅಂಶ ಏನಾದರೂ ಇದ್ದರೆ ಅದು ಮೇಲೆ ಲೇಯರ್ನ ಹಾಗೆ ಕೂತ್ಕೊಳ್ತದೆ ಪಾತ್ರೆಯಲ್ಲಿ. ಅದನ್ನು ನಾವು ಮೆಲ್ಲಗೆ ತೆಗೆದು ಆಮೇಲೆ ನಾವು ಸ್ಟಾಕ್ ಮಾಡುವ ಕ್ಯಾನ ಜಾಡಿಯ ಯಾವುದರಲ್ಲಿ ಸ್ಟಾಕ್ ಮಾಡಿ ಇಟ್ಟರೆ ಎಷ್ಟು ವರ್ಷಕ್ಕೂ ಈ ಜೇನು ಹಾಳಾಗುವುದಿಲ್ಲ ಅಂತ ಹೇಳಿದ್ರೆ ಬಿಸಿಲಲ್ಲಿ ಇಟ್ಟು ಹಾಗೆ ಇದನ್ನು ಕೂಡ ಬಿಸಿ ಮಾಡಿ ಒಂದು ರೀತಿಯಲ್ಲಿ ಅದನ್ನು ತೆಗೆಯುವಂಥದ್ದು, ಅಂದರೆ ಜೇನನ್ನು ಡೈರೆಕ್ಟ್ ಆಗಿ ಬಿಸಿ ಮಾಡುವ ಹಾಗೆ ಇಲ್ಲ. ಇಲ್ಲ, ಆದ್ದರಿಂದ ಈಗ ಜೇನನ್ನು ಮಾರಾಟ ಮಾಡುವಾಗ ನಿಮಗೆ ಇದರಲ್ಲಿ ಲಾಭ ಬೇಕಾದಷ್ಟು ಸಿಗ್ತದ ಹೇಗೆ? ಇಷ್ಟರ ತನಕ ಈಗ ನನ್ನ ಅನುಭವ ಪ್ರಕಾರ ನಷ್ಟ ಅಂತೂ ಆಗಲಿಲ್ಲ, ದೊಡ್ಡ ಮಟ್ಟಿನ ಲಾಭ ಅಲ್ಲದಿದ್ದರೂ ನಷ್ಟ ಅಂತೂ ಖಂಡಿತ ಆಗಲಿಲ್ಲ. ಅಂದರೆ ನಮ್ಮ ಲೋಕಲಲ್ಲಿ ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ತುಂಬ ಜೇನು ಕೃಷಿಕರು ಇದ್ದಾರೆ, ಸ್ವಲ್ಪ ರೇಟ್ ಅಷ್ಟು ಹೇಳಲಿಕ್ಕೆ ಆಗಲ್ಲ ನಮಗೆ. ಬೆಂಗಳೂರು ಈಗ ಕೊರೋನಾ ಬಂದ ಮೇಲಂತೂ ಜೇನಿಗೆ ಬೆಂಗಳೂರಲ್ಲಿ ಭಾರಿ ಡಿಮ್ಯಾಂಡ್ ಉಂಟು. ಈ ನನ್ನ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಹಾಗೆ ಅವರು ಅಲ್ಲಿ ಈಗ ವಾಟ್ಸ್ಆ್ಯಪ್ ಮೂಲಕವ ಇನ್ಸ್ಟಾಗ್ರಾಮಲ್ಲೆಲ್ಲ ಹೀಗೆ ಜೇನು ಮಾರಾಟಕ್ಕಿದೆ ಅಂತ ಮಕ್ಕಳ ಶುದ್ಧ ಜೇನು ಇದೆ ಅಂತ ಹಾಕಿದರೆ ಕೂಡಲೇ ಅವರಿಗೆ ಆರ್ಡರ್ ಬರ್ತದೆ. ಹಾಗೆ ಈಗ 2 ವರ್ಷದಿಂದ ನನ್ನ ಮಕ್ಕಳು ಬೆಂಗಳೂರಿಗೆ ತಗೊಂಡೋಗಿ ಸೇಲ್ ಮಾಡ್ತಾ ಇದ್ದಾರೆ. ನನಗೆ ಸಾಧಾರಣ ಕೆಜಿಗೆ 600-650 ರೂಪಾಯಿ ಸಹ ಬೆಲೆ ಬಂದಿದೆ ಒಟ್ಟಾರೆಗೆ. ಈಗ ಹೇಳೋದಿದ್ರೆ ಜೇನು ಮಾರಾಟದಲ್ಲಿ ಅದರ ಜೊತೆ ಮಿಕ್ಸ್ ಆಗುವಂತಹ ವಿಷಯಗಳು ಏನೆಲ್ಲ? ಸಾಧಾರಣ ಕೆಲವರು ಬೆಲ್ಲದ ಪಾಕ ಮಿಕ್ಸ್ ಹಾಕ್ತಾರೆ ಅಂತ ಹೇಳ್ತಾರೆ, ಸಕ್ಕರೆ ಪಾಕ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಬೇರೆ ಬೇರೆ ಫ್ಲೇವರ್ನ ಜೇನು ಅಂತ ಹೇಳ್ತಾರೆ. ಅದು ಹೇಗೆ ಫ್ಲೇವರ್? ಜೇನಿಗೆ ಅದರದ್ದೇ ಆದ ಒಂದು ಇರ್ತದೆ, ಹಾಗೆ ಅದು ಬೇರೆ ಫ್ಲೇವರ್ ಹಾಕಿ ಅದರಲ್ಲಿ ಕಲಬೆರಕೆ ಇದೆ ಅಂತಲೇ ಅರ್ಥ. ಜೇನು ಕಲರ್ ಸ್ವಲ್ಪ ವ್ಯತ್ಯಾಸ ಇರ್ತಾರೆ ಪ್ರತಿ ಸಲ ತೆಗೆವಾಗ್ಲೂ ಸಹ, ಅದರ ದಪ್ಪ ಮತ್ತು ಕಲರು ರುಚಿ ಸಾಧಾರಣ ಇರ್ತದೆ ಒಂದೇ ತರ, ಆದ್ರೆ ಅದರ ಕಲರ್ ವ್ಯತ್ಯಾಸ ಇರ್ತದೆ. ಅದಕ್ಕೆ ಹೊರಗಿನಿಂದ ಸಿಗುವ ಪರಾಗರಸ ಪುಷ್ಪರಸ ಯಾವ ಯಾವ ಸೀಸನ್ನಲ್ಲಿ ಯಾವ ಯಾವ್ದು ಸಿಗ್ತದೆ ಅದರ ಇದನ್ನು ಹೊಂದಿಕೊಂಡು ಅದರ ಸ್ವಲ್ಪ ಟೇಸ್ಟ್ ಸಹ ವ್ಯತ್ಯಾಸ ಇರ್ತದೆ. ಅಂದ್ರೆ ಈಗ ಉದಾಹರಣೆಗೆ ಮಾವಿನ ಹೂ ತುಂಬ ಬಿಟ್ಟ ಸಮಯದಲ್ಲಿ ಆ ಜೇನು ಸ್ವಲ್ಪ ಹುಳಿ ರುಚಿ ಇರ್ತದೆ, ಹಾಗೆ ಬೇರೆ ಬೇರೆ ಪುಷ್ಪರಸದ ರುಚಿ ಇದರಿಂದ ಬೇರೆ ಬೇರೆ ವ್ಯತ್ಯಾಸ ಇರ್ತದೆ ಸ್ವಲ್ಪ ಮಟ್ಟಿಗೆ. ಪರಿಮಳ ಸಾಧಾರಣ ಒಂದೇ ಇರ್ತದೆ ಜೇನು, ಆ ದಪ್ಪದಲ್ಲಿ ವ್ಯತ್ಯಾಸ ಇರ್ತದೆ ಕಲರು ಮತ್ತು ದಪ್ಪದಲ್ಲಿ, ಸ್ವಲ್ಪ ತೆಳು, ಕೆಲವು ಕೆಂಪು ನಮೂನೆ, ಕೆಲವು ಸ್ವಲ್ಪ ಬಿಳಿ ನಮೂನೆ ಜೇನು ಇರ್ತದೆ. ಈ ತರದ ವ್ಯತ್ಯಾಸಗಳಿರ್ತವೆ ಹೊರತು ಫ್ಲೇವರ್ನಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಅದರಿಂದ ಬೇರೆ ಬೇರೆ ಫ್ಲೇವರ್ ಅಂದ್ರೆ ಅದಕ್ಕೇನೋ ಮಿಕ್ಸ್ ಮಾಡಿದ್ದಾರೆ ಅಂತದ್ದು. ಉದಾಹರಣೆಗೆ ಈಗ ನಮಗೆ ಜೇನಿನಲ್ಲಿ ಕಲಬೆರಕೆ ಇದೆಯಾ ಇಲ್ವಾ ಅಂತ ಒಂದು ನಮಗೆ ಸಂಶಯ ಇದ್ರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಸ್ವಲ್ಪ ಜೇನನ್ನು ಅದಕ್ಕೆ ಹಾಕಿದರೆ ಶುದ್ಧ ಜೇನು ಸೀತ ಹೋಗಿ ತಳಭಾಗದಲ್ಲಿ ಕೂತ್ಕೊಳ್ತದೆ, ಕಲಬೆರಕೆ ಇದ್ರೆ ಅದು ಕೂಡಲೇ ನೀರಿನಲ್ಲಿ ಕರಗಿ ಹೋಗ್ತದೆ. ಇದು ಸುಲಭ ವಿಧಾನ ಉಂಟೊಂದು ಪರೀಕ್ಷೆ ಮಾಡಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರಬ್ಬರ್ ಕಾಡು ಸ್ವಲ್ಪ ಜಾಸ್ತಿ ಆದ್ದರಿಂದ ರಬ್ಬರ್ನ ಜೇನು ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ, ಹೌದಾ? ಇದು ಇದಕ್ಕೆ ವ್ಯತ್ಯಾಸ ಉಂಟಾ? ಹಾ ಸರಿ, ಅದು ಸಾಧಾರಣ ಫೆಬ್ರವರಿಯಲ್ಲೆಲ್ಲ ರಬ್ಬರು ಜೇನು ಜಾಸ್ತಿ ಸಿಗುವುದು. ನಮ್ಮ ಪರಿಸರ ಸ್ವಲ್ಪ ರಬ್ಬರು ತೋಟ ಕಡಿಮೆ, ಅಂದರೆ ಜೇನು ಸಾಧಾರಣ 1-1.5 ಕಿಲೋಮೀಟರ್ ಸುತ್ತ ತಿರುಗಾಡಿಕೊಂಡು ಇರ್ತದೆ ಹಾಗೆ ನಮ್ಮಲ್ಲಿ ಅಷ್ಟು ರಬ್ಬರ್ ಜೇನು ಇಲ್ಲ, ಕೆಲವು ಕಡೆ ಇದೆ. ಅದು ಸ್ವಲ್ಪ ಕಲರಲ್ಲಿಯೂ ಲೈಟ್ ಕಲರ್ ಬರ್ತದೆ, ಮತ್ತೆ ಸ್ವಲ್ಪ ನೀರು ಜೇನು ದಪ್ಪ ಜೇನ ಇರಲ್ಲ ಅದು, ಮತ್ತೆ ತುಂಬಾ ಜನರು ಹೇಳ್ತಾರೆ ಅದು ತುಂಬಾ ಸಮಯ ಬಾಳತನ ಬರುವುದಿಲ್ಲ ಆ ಜೇನು. ಅಡಿಯಲ್ಲಿ ಸಕ್ಕರೆ ಕ್ರಿಸ್ಟಲೈಸ್ ಆಗ್ತದೆ ಅಂತ ಹೇಳ್ತಾರಲ್ಲ, ಸಕ್ಕರೆ ಕಟ್ತದೆ. ಆದ್ರೆ ನಿಜವಾಗಿದ್ರೆ ಆ ಸಕ್ಕರೆ ಕಟ್ಟಿದ್ರೆ ಅದು ಹೋಮಿಯೋಪತಿ ಔಷಧಿಗೆಲ್ಲ ಬಹಳ ಉಪಯುಕ್ತ ಅಂತೆ. ಆದ್ರೆ ಜನಗಳು ಪಕ್ಕ ತಿಳ್ಕೊಳ್ತಾರೆ ಇದರಲ್ಲಿ ಏನೋ ಕಲಬೆರಕೆ ಮಾಡಿದ್ದಾರೆ, ಇದು ಸಕ್ಕರೆ ಕಟ್ಟಿದೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಎಲ್ಲವನ್ನು ತೆಕ್ಕೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡುವ ಒಂದು ಅಭ್ಯಾಸ. ಜೇನನ್ನು ಯಾವತ್ತೂ ಫ್ರಿಡ್ಜ್ ನಲ್ಲಿ ಇಡ್ಲಿಕ್ಕಿಲ್ಲ, ಫ್ರಿಡ್ಜ್ ನಲ್ಲಿ ಇಟ್ಟ ಕೂಡಲೇ ಅದು ಹರಳು ಕಟ್ತದೆ. ಆಗ ಜನಗಳು ತಿಳಿತಾರೆ ಇದರಲ್ಲಿ ಏನೋ ಕಲಬೆರಕೆ ಮಾಡಿದ್ದಾರೆ, ಹಾಗೆ ಇದು ಸಕ್ಕರೆ ಕಟ್ಟಿದೆ ಅಂತ. ಒಳ್ಳೇದು ಅಂಬಿಕಾ ಅವರೇ, ಮುಖ್ಯವಾಗಿ ಜೇನು ಸಾಕಣೆಯ ನಿಮ್ಮ ಬೇರೆ ಬೇರೆ ಅನುಭವಗಳನ್ನ ಹಂಚಿಕೊಂಡ್ರಿ, ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಅಂಬಿಕಾ ಪರಕಜ್ಜೆ ಅವರ ಜೇನು ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ನಿತ್ಯವೂ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದು ಅತಿ ಮುಖ್ಯ. ಸಾಮಾನ್ಯವಾಗಿ ಬೆಳವಣಿಗೆಗೆ ಬೇಕಾಗುವಂತಹ ಮುಖ್ಯ ಪೋಷಕಾಂಶಗಳೆಂದರೆ ಸಸಾರಜನಕ, ಕೊಬ್ಬು, ಜೀವಸತ್ವಗಳು, ಲವಣ ಪದಾರ್ಥಗಳು, ನೀರು ಇತ್ಯಾದಿ. ಇವುಗಳಲ್ಲಿ ಪಿಷ್ಟ, ಸಸಾರಜನಕ ಮತ್ತು ಕೊಬ್ಬು ಬಹು ಮುಖ್ಯವಾದಂತಹ ಪೋಷಕ ತತ್ವಗಳು. ಜೀವಸತ್ವಗಳು ಆಹಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಂಡುಬರುವ ರಾಸಾಯನಿಕ ವಸ್ತುಗಳು. ಮಾನವ ದೇಹಕ್ಕೆ ಇವುಗಳ ಅವಶ್ಯಕತೆ ಸಣ್ಣ ಪ್ರಮಾಣದಲ್ಲಿ ಇದ್ದು ಆರೋಗ್ಯ ಕಾಪಾಡುವಲ್ಲಿ ಇವು ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ. ಜೀವಸತ್ವಗಳು ನಮಗೆ ನೈಸರ್ಗಿಕವಾಗಿ ಸಿಗುವ ಆಹಾರ ಪದಾರ್ಥಗಳಲ್ಲಿ ಅಂದರೆ ಮಾಂಸ, ಮೀನು, ಹಣ್ಣು, ತರಕಾರಿಗಳಲ್ಲಿ ಕಂಡುಬರುವ ರಾಸಾಯನಿಕ ಪದಾರ್ಥಗಳು. ಇವು ದೇಹದ ಮೇಲ್ವಿಚಾರಣೆ, ದೇಹದ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡುವುದಲ್ಲದೆ ಮುಖ್ಯ ಪೋಷಕ ಸತ್ವಗಳನ್ನು ದೇಹಕ್ಕೆ ಒದಗಿಸಿ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಜೀವಸತ್ವಗಳನ್ನು ಮುಖ್ಯವಾಗಿ ಎರಡು ಗುಂಪಾಗಿ ವಿಂಗಡಿಸಬಹುದು. ಒಂದು, ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು, ಇದು ಜೀವಸತ್ವ ಎ ಮತ್ತು ಕ್ಯಾರೋಟಿನ್, ಜೀವಸತ್ವ ಡಿ, ಇ, ಕೆ. ಎರಡನೆಯದು ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು, ಬಿ ಕಾಂಪ್ಲೆಕ್ಸ್, ಸಿ, ಪಿ, ಲೈಪೋಯಿಕ್ ಆಮ್ಲ ಇತ್ಯಾದಿಗಳು. ಜೀವಸತ್ವ ಎ ಇದು ಮುಖ್ಯವಾಗಿ ಎಲ್ಲ ತರಕಾರಿಗಳು, ಹಳದಿ ಬಣ್ಣದ ಹಣ್ಣುಗಳು, ಟೊಮೆಟೊ, ತುಪ್ಪ, ಬೆಣ್ಣೆ, ಹಾಲು, ಮೊಟ್ಟೆಯ ಹಳದಿ ಭಾಗ, ಮೀನಿನ ಎಣ್ಣೆಯಲ್ಲಿ ಸಿಗುತ್ತದೆ. ಎ ಜೀವಸತ್ವ ಸಸಾರಜನಕದ ಜೊತೆ ಸೇರಿ ದೃಷ್ಟಿ ಸರಣಿಯ ತಯಾರಿಕೆಗೆ ಅತ್ಯಗತ್ಯ ಸಹಾಯವನ್ನು ನೀಡುತ್ತದೆ. ಇದು ಬೆಳಕಿನ ಮಂದ ಪ್ರಕಾಶದಲ್ಲಿ ಕಣ್ಣು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಎ ಜೀವಸತ್ವವು ಮುಖ್ಯವಾಗಿ ಬೆಳವಣಿಗೆ, ಕಣ್ಣು ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರ ಕೊರತೆಯು ಕುಂಠಿತ ಬೆಳವಣಿಗೆ, ಇರುಳು ಕುರುಡುತನ, ಚರ್ಮ ಸೋಂಕು ರೋಗಗಳನ್ನು ಉಂಟು ಮಾಡುತ್ತದೆ. ಸಾಮಾನ್ಯವಾಗಿ ಒಬ್ಬ ವಯಸ್ಕರಿಗೆ ಸುಮಾರು 3,000 to 4,000 IU ಜೀವಸತ್ವ ಎ ಬೇಕಾಗುತ್ತದೆ. ಜೀವಸತ್ವ ಬಿ ಕಾಂಪ್ಲೆಕ್ಸ್ ದೇಹದ ಮೇಲ್ವಿಚಾರಣೆ ಹಾಗೂ ರಾಸಾಯನಿಕ ನಿಯಂತ್ರಣಗಳ ಜೊತೆಗೆ ದೇಹಕ್ಕೆ ಪಿಷ್ಟ, ಸಸಾರಜನಕ, ಕೊಬ್ಬುಗಳನ್ನು ಸರಿಯಾಗಿ ಒದಗಿಸುವಲ್ಲಿ ಸಹಾಯ ಮಾಡುತ್ತದೆ. ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳು ಒಟ್ಟು 11. ಜೀವಸತ್ವ B1 ಇದನ್ನು ಥಯಾಮಿನ್ ಎಂದು ಕೂಡ ಕರೆಯುತ್ತಾರೆ. ಇದು ಹೆಚ್ಚಾಗಿ ಈಸ್ಟ್, ಅಕ್ಕಿ, ಗೋಧಿ, ಎಳ್ಳಿನ ಮೇಲ್ಪದರಿನಲ್ಲಿ, ಶೇಂಗಾ, ಬೇಳೆಕಾಳು, ಒಣ ಮೆಣಸಿನಕಾಯಿಯಲ್ಲಿ ಕೂಡ ಇರುತ್ತದೆ. ಈ ಜೀವಸತ್ವ ಮುಖ್ಯವಾಗಿ ಬೆಳವಣಿಗೆಗೆ, ದೇಹಕ್ಕೆ ಪಿಷ್ಟ, ಸಸಾರಜನಕ ಒದಗಿಸುವಲ್ಲಿ, ಹೃದಯ, ನರಗಳು ಮತ್ತು ಸ್ನಾಯುಗಳ ಸಂತುಲನವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ಇದರ ಕೊರತೆಯಿಂದ ಹಸಿವು ಆಗದೇ ಇರುವುದು, ತೂಕ ಕಡಿಮೆಯಾಗುವುದು, ಬೆವರುವುದು, ಬೇಗ ಸುಸ್ತಾಗುವುದು ಮುಂತಾದ ಲಕ್ಷಣಗಳು ಕಾಣಿಸುತ್ತವೆ. ಜೀವಸತ್ವ B2 ಅಥವಾ ರೈಬೋಫ್ಲೇವಿನ್ ಇದು ಮುಖ್ಯವಾಗಿ ಹಾಲು, ಹಾಲಿನ ಉತ್ಪನ್ನಗಳು, ಹಸಿರು ತರಕಾರಿ, ಈಸ್ಟ್, ಮೊಟ್ಟೆ, ಮಾಂಸ ಇತ್ಯಾದಿಗಳಲ್ಲಿ ದೊರಕುತ್ತದೆ. ಬೆಳವಣಿಗೆಗೆ, ಚರ್ಮದ ಆರೋಗ್ಯ, ಬಾಯಿಯ ಆರೋಗ್ಯ, ಪಿಷ್ಟ ಒದಗಿಸುವಲ್ಲಿ ಹಾಗೂ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ. ಇದರ ಕೊರತೆಯಿಂದ ಬೆಳವಣಿಗೆ ಕುಂಠಿತವಾಗುತ್ತದೆ. ದೃಷ್ಟಿದೋಷದಿಂದ ಬೆಳಕಿನ ಕಿರಣಗಳನ್ನು ತಡೆಯಲು ಆಗುವುದಿಲ್ಲ. ನಾಲಿಗೆ ಹಾಗೂ ಬಾಯಲ್ಲಿ ಹುಣ್ಣಾಗುತ್ತದೆ. ಜೀವಸತ್ವ B6 ಅಥವಾ ಪೈರಿಡಾಕ್ಸಿನ್ ಹಸಿರು ತರಕಾರಿ, ಮಾಂಸ, ಲಿವರ್ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನರ, ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ. ಇದರ ಕೊರತೆಯಿಂದ ವಾಂತಿ ಕೂಡ ಕಂಡುಬರುತ್ತದೆ. ನಯಾಸಿನ್ ಇದು ಮೊಳಕೆ ಬಂದ ಗೋಧಿ, ಆಲೂಗಡ್ಡೆ, ಧಾನ್ಯಗಳ ಬೇಳೆಕಾಳುಗಳ, ಎಣ್ಣೆಕಾಳುಗಳ ಮೇಲ್ಪದರ, ಟೊಮೆಟೊ, ಮಾಂಸ ಮುಂತಾದವುಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ನರಮಂಡಲದ ಸಹಜ ಕ್ರಿಯೆಗೆ, ಹಾಗೆಯೇ ಪಿಷ್ಟ, ಸಸಾರಜನಕ, ಕೊಬ್ಬುಗಳಿಂದ ಶಕ್ತಿಯನ್ನು ದೇಹಕ್ಕೆ ಉಪಯೋಗಿಸುವಂತೆ ಮಾಡಲು ಸಹಕಾರಿಯಾಗಿದೆ. ಇದರ ಕೊರತೆಯಿಂದ ನಾಲಿಗೆ ಬಹಳ ನುಣುಪಾಗಿ ಕೆಂಪಾಗುತ್ತದೆ. ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ, ಮಾನಸಿಕ ತೊಂದರೆ ಮುಂತಾದವುಗಳು ಕಾಣಿಸಿಕೊಳ್ಳುತ್ತವೆ. ಜೀವಸತ್ವ B12 ಹಾಲು, ಮಾಂಸ ಇತ್ಯಾದಿ ಪ್ರಾಣಿಜನ್ಯ ಆಹಾರಗಳಲ್ಲಿ ಮುಖ್ಯವಾಗಿ ಸಿಗುತ್ತದೆ. ಈ ಜೀವಸತ್ವ ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನು ಪ್ರಚೋದಿಸುತ್ತದೆ. ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ಫೋಲಿಕ್ ಆಮ್ಲ ಹಸಿರು ಸೊಪ್ಪು, ತರಕಾರಿ, ಲಿವರ್, ಬೇಳೆಕಾಳುಗಳಲ್ಲಿ ದೊರಕುತ್ತದೆ. ಕೆಂಪು ಹಾಗೂ ಬಿಳಿ ರಕ್ತ ಕಣಗಳ ಉತ್ಪತ್ತಿಗೆ ಇದು ಅವಶ್ಯಕ. ಈ ಜೀವಸತ್ವದ ಕೊರತೆಯಿಂದ ಮಕ್ಕಳು ಹಾಗೂ ಗರ್ಭಿಣಿಯರಲ್ಲಿ ರಕ್ತಹೀನತೆ ಉಂಟಾಗುತ್ತದೆ. ಜೀವಸತ್ವ ಸಿ ಇದರ ಕೊರತೆ ತೀವ್ರವಾದ ಗಾಯಗಳು, ಮಾಯುವಿಕೆ ನಿಧಾನವಾಗುತ್ತದೆ, ಹಾಗೆಯೇ ಬೇಗನೆ ಸುಸ್ತಾಗುತ್ತದೆ. ಕೀಲುಗಳಲ್ಲಿ ಮತ್ತು ಸ್ನಾಯುಗಳಲ್ಲಿ ನೋವಾಗುತ್ತದೆ. ತೀವ್ರ ಸ್ವರೂಪದ ವಸಡುಗಳು ಕೆಂಪಾಗಿ ಊದಿಕೊಂಡು ರಕ್ತ ಬರುವಂತೆ ಮಾಡಿ ರಕ್ತಸ್ರಾವ ಕೂಡ ಆಗುತ್ತದೆ. ಇದು ದೇಹದಲ್ಲಿ ಅಸಂಖ್ಯಾತ ಕೋಶಗಳನ್ನು ಬಂಧಿಸುವ ಸಂಪರ್ಕ ಎಲೆಗಳನ್ನು ರಚಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಕರುಳಿನಿಂದ ಕಬ್ಬಿಣದ ಹೀರುವಿಕೆ, ಮೂಳೆಗಳಲ್ಲಿ ಕ್ಯಾಲ್ಸಿಯಂನ ಹರಡುವಿಕೆಗೆ ಸಹಾಯ ಮಾಡುತ್ತದೆ. ನೆಲ್ಲಿಕಾಯಿ, ಕಿತ್ತಳೆ ಜಾತಿಯ ಸಿಟ್ರಸ್ ಹಣ್ಣುಗಳು, ಟೊಮೆಟೊ, ಹಸಿರು ತರಕಾರಿ, ಮೊಳಕೆ ಬೆರೆಸಿದ ಕಾಳುಗಳಲ್ಲಿ ಸಿ ಜೀವಸತ್ವ ಹೇರಳ ಪ್ರಮಾಣದಲ್ಲಿ ಇರುತ್ತದೆ. ತರಕಾರಿಗಳನ್ನು ಬೇಯಿಸಿ ಬಳಸುವುದರಿಂದ

ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 10,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 ದಿಂದ 30,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 20,000 ದಿಂದ 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,300, ಕಚ್ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450 ರೂಪಾಯಿಯಿಂದ 4,250, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,200 ರಿಂದ 5,000 ರೂಪಾಯಿಗಳು, ಕೆಂಪು ಕ್ವಿಂಟಾಲಿಗೆ 4,400 ರಿಂದ 5,000 ರೂಪಾಯಿಗಳು,